ಕಾಶಿಯೇ ನಳೆದೆಯೋ ದೇವ ಹನುಮರಾಯ ವೈರಾಗ್ಯ ಬೇಡಿ ಸೇವಕತನದ ರುಚಿಯೇ ನಳೆದೆಯೋ ದೇವ ಹನುಮರಾಯ ವೈರಾಗ್ಯ ಬೇಡಿ ಸೇವಕತನದ ರುಚಿಯೇ ನಳೆದೆಯೋ ಹನುಮಾ ದಾಟಿ ಸೀತೆಯ ಕಂಡು ಬಂದಾಗ ಮದುವೆಯ ಮಾಡೆನ್ನ ಎನಬಾರದಿದ್ದೆ ಉದದಿಯ ದಾಟಿ ಸೀತೆಯ ಕಂಡು ಬಂದಾಗ ಮದುವೆಯ ಮಾಡೆನ್ನ ಎನಬಾರದಿದ್ದೆ ಪದದಿ ಪಾಷಾಣ ಹೆಣ್ಣ ಮಾಡಿದವನಿಗೆ ಪದದಿ ಪಾಷಾಣ ಬಯಸಲೊಲ್ಲದೆ ಹೋದೆ ಇದು ಏನಾಶ್ಚರ್ಯವೋ ನೀ ಬಯಸಲೊಲ್ಲದೆ ಹೋದೆ ಸೇವಕತನದ ರುಚಿ ಏನಳೆದೆಯೋ ದೇವ ಹನುಮರಾಯ ವೈರಾಗ್ಯ ಬೇಡಿ ಸೇವಕತನದ ರುಚಿ ಏನಳೆದೆಯೋ ಹನುಮ ಹನುಮ ಕ್ಷಣದೊಳು ಸಂಜೀವನ ಗಿರಿ ತಂದಾಗ ಹಣ ಹೊನ್ನು ಬೇಡಲು ಕೊಡದಿದ್ದನೆ ಕ್ಷಣದೊಳು ಸಂಜೀವನ ಗಿರಿ ತಂದಾಗ ಹಣ ಹೊನ್ನು ಬೇಡಲು ಕೊಡದಿದ್ದನೆ ವಿನಯದ ವಿಭೀಷಣಗೆ ರಾಜ್ಯವಿತ್ತ ವಿನಯದ ವಿಭೀಷಣಗೆ ರಾಜ್ಯವಿತ್ತ ಇದು ಏನಾಶ್ಚರ್ಯ ಹನುಮಾನೀನೊಲ್ಲದೆ ಹೋದೆ ಇದು ಏನಾಶ್ಚರ್ಯ ಹನುಮಾನೀನೊಲ್ಲದೆ ಹೋದೆ ಸೇವಕತನದ ರುಚಿಯೇ ನಳೆದೆಯೋ ದೇವ ಹನುಮರಾಯ ವೈರಾಗ್ಯ ಬೇಡಿ ಸೇವಕತನದ ರುಚಿ ಏನಳೆದೆಯೋ ಹನುಮ ಮೆಚ್ಚಿ ಬಂದಾಗಲೇ ಊರ್ವಿಯ ಬೇಡಲು ಕೊಡದಿದ್ದನೆ ಸಾರ್ವಭೌಮನು ತಾನೆ ಮೆಚ್ಚಿ ಬಂದಾಗಲೇ ಊರ್ವಿಯ ಬೇಡಲು ಕೊಡದಿದ್ದನೆ ಸರ್ವವ ತೋರೆದು ಶ್ರೀ ಪುರಂದರ ವಿಠಲನ ಪುರಂದರ ವಿಠಲನ ಸರ್ವವ ತೊರೆದು ಶ್ರೀ ಪುರಂದರ ವಿಠಲನ ವ್ಯಾಜ ಬಕುತಿಯ ಬೇಡಿಕೊಂಡೆಲ್ಲದೆ ನಿರ್ವ್ಯಾಜ ಬಕುತಿಯ ಬೇಡಿಕೊಂಡೆಲ್ಲದೆ ಸೇವಕತನದ ರುಚಿ ಏನಡೆದೆಯೋ ದೇವ ಹನುಮರಾಯ ವೈರಾಗ್ಯ ಬೇಡಿ ಸೇವಕತನದ ರುಚಿ ಏನಡೆದೆಯೋ ದೇವ ಹನುಮರಾಯ ವೈರಾಗ್ಯ ಬೇಡಿ ಸೇವಕತನದ ರುಚಿ ಏನಡೆದೆಯೋ ಹನುಮಾ